ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಇವತ್ತು ತಾವು ತಜ್ಞರು ಈ ಸಮಗ್ರ ಕೃಷಿಯನ್ನು ಮಾಡಬೇಕು ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ತಾ ಇರ್ತೀರಾ. ಹೌದು. ಮುಖ್ಯವಾಗಿ ನಾವು ಸಮಗ್ರ ಕೃಷಿಯನ್ನು ಮಾಡುವಾಗ ಅದರಲ್ಲಿ ಬರುವಂಥ ಒಂದು ಘಟಕ ಅಂದರೆ ಪಶುಪಾಲನೆ. ಹೌದು ಸರ್. ಪಶುಪಾಲನೆಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಸೌಲಭ್ಯ ಅಂದರೆ ಮೇವಿನ ಸೌಲಭ್ಯ ಮತ್ತು ನೀರಿನ ಸೌಲಭ್ಯ. ಖಂಡಿತ ಸರ್. ಮೇವು ಇಲ್ಲದೆ ಇದ್ದರೆ ನಾವು ಯಾವುದೇ ಒಂದು ಪಶುಪಾಲನೆಯನ್ನು ಮಾಡೋದು ಬಹಳ ಕಷ್ಟ ಆಗುತ್ತೆ. ಹೌದು. ಮುಖ್ಯವಾಗಿ ಇವತ್ತು ನಾವು ಈ ಮಿಶ್ರತಳಿ ರಾಸುಗಳನ್ನು ಕಟ್ಟಿ ಸಾಕಾಣಿಕೆ ಮಾಡೋದ್ರಿಂದ ಮತ್ತು ಈ ಕುರಿ ಮತ್ತು ಮೇಕೆಗಳನ್ನು ಕೂಡ ಕಟ್ಟಿ ಸಾಕಾಣಿಕೆ ಮಾಡೋದ್ರಿಂದ ಮೇವು ಸಾಕಷ್ಟು ಬೇಕಾಗುತ್ತೆ. ಖಂಡಿತ ಬೇಕು. ಅಂತ ಒಂದು ವಿಷಯದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಸಾಕಷ್ಟು ಈ ಸುಧಾರಿತ ತಳಿಯ ಮೇವುಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಪ್ರತಿಯೊಂದು ಒಂದು ಮೇವಿನ ಬೆಳೆಯಲ್ಲೂ ಕೂಡ ಹಲವಾರು ತಳಿಗಳು ಕೂಡ ಬಂದಿದ್ದಾವೆ. ಖಂಡಿತ. ಮತ್ತು ಬೇಸಾಯ ಕ್ರಮಗಳು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಅಭಿವೃದ್ಧಿ ಆಗಿದ್ದಾವೆ. ಹೌದು ಸರ್. ತಾವು ಈ ಒಂದು ವಿಚಾರದ ಬಗ್ಗೆನೇ ಇವತ್ತು ನಮ್ಮ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಮೇವಿನ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ. ನಮ್ಮ ದೇಶ ಅಂದ್ರೆ ಭಾರತ ದೇಶದಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ಒಂದು ನಾಣ್ಯದ ಎರಡು ಮುಖಗಳಿದೆ. ಹೌದು. ಸೊ ಕೃಷಿ ಇಲ್ಲದೆ ಪಶು ಸಂಪತ್ತಿಲ್ಲ, ಪಶು ಸಂಪತ್ತು ಇರಬೇಕು ಅಂತ ಬಂದಾಗ ಕೃಷಿ ಬೇಕು. ಯಾಕೆಂದರೆ ಯಾವುದೇ ಒಂದು ಪಶು ಸಂಪತ್ತು, ಅದು ದನ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅಥವಾ ಯಾವುದೇ ಒಂದು ಹೈನುಗಾರಿಕೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಿಶ್ರತಳಿ ಹಸುಗಳನ್ನು ಸಾಕ್ತಾ, ತಾವು ಹೇಳ್ದಂಗೆ ಇವಾಗೆಲ್ಲ ಕಟ್ಟಿ ಸಾಕಂತ ಪದ್ಧತಿಗಳು, ಅಂದರೆ ನಾವೇನು ಸ್ಟಾಲ್ ಫೀಡಿಂಗ್ ಅಂತ ಏನು ಹೇಳ್ತೀವಿ, ಕೊಟ್ಟಿಗೆ ಪದ್ಧತಿಯಲ್ಲಿ ಅವುಗಳನ್ನು ಕಟ್ಟಿ ರೈತರು ಮೇಯಿಸೋದ್ರಿಂದ ಹೆಚ್ಚು ಹೆಚ್ಚು ಅವರಿಗೆ ಮೇವಿನ ಮಹತ್ವ ಬೇಕಾಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಮೇವಿನ ಬೆಳೆಗಳಲ್ಲಿ ನಾವು ನೋಡಿದಾಗ ಸಮಗ್ರ ಕೃಷಿಯಲ್ಲಿ ಸೊ ಪಶುಸಂಗೋಪನೆ ಒಂದು ಭಾಗ. ಸೊ ಆ ಪಶುಸಂಗೋಪನೆ ಯಶಸ್ವಿಯಾಗಿ ನಡಿಬೇಕು ಅಂತ ಬಂದಾಗ ಸೊ ನಮಗೆ ಅವ್ಕೆ ಬೇಕಾಗಿರ್ತಕ್ಕಂಥದ್ದು ಮೇವು. ಸೊ ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥ ರೈತರಿಗೆ ಶೇಕಡಾ 60-70% ಭಾಗ ಖರ್ಚು ಬರ್ತಕ್ಕಂಥದ್ದೇ ಮೇವಿನ ಖರ್ಚು. ಸೊ ಇತರೆ ಖರ್ಚುಗಳನ್ನು ನೋಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳಿರ್ಬೋದು, ಆರೋಗ್ಯದ ಚಿಕಿತ್ಸೆ ಇರ್ಬೋದು, ಅಥವಾ ಅವುಗಳನ್ನು ಕಾಯತಕ್ಕಂಥದ್ದು ನೋಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಮಹತ್ವ ಅಂದರೆ ಮೇವಿನ ಮಹತ್ವ ಸರ್. ಹಾಗಾಗಿ ನಮ್ಮ ದೇಶದಲ್ಲಿ ಒಂದು ಅಂಕಿಅಂಶಗಳನ್ನು ನಾವು ನೋಡಿದಾಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಾಗ ಸುಮಾರು 28.36 million ಪಶು ಸಂಪತ್ತಿದೆ ನಮ್ಮಲ್ಲಿ. ಸೊ ಆ ಒಂದು ಪಶು ಸಂಪತ್ತನ್ನು ನಾವು ಸಾಕಬೇಕು ಅಂತ ಬಂದಾಗ ಸುಮಾರು 2.6 lakh hectare ಪ್ರದೇಶದಲ್ಲಿ ನಾವು ಮೇವನ್ನು ಬೆಳಿಬೇಕು. ಸೊ ಹಾಗಾಗಿ ನಮಗೆ ಎಷ್ಟು ಮೇವಿನ ಅವಶ್ಯಕತೆ ಇದೆ ಅಂತಂದರೆ ಈ ರಾಜ್ಯದಲ್ಲಿ ಸುಮಾರು 28 million ಅಷ್ಟು ಒಣಮೇವಿನ ಅವಶ್ಯಕತೆ ಇದೆ, ಸುಮಾರು 122 million ನಮಗೆ ಹಸಿಮೇವಿನ ಅವಶ್ಯಕತೆ ಇದೆ. ಹಸಿಮೇವು ಬಹಳ ಮುಖ್ಯ. ಸೊ ಸದ್ಯದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯತೆ ಏನು, ಸುಮಾರು 85 million metric tons ನಮಗೆ ಹಸಿಮೇವಿನ ಲಭ್ಯತೆ ಇದೆ. ಇನ್ನೂ ಸಹ ನಾವು ಸುಮಾರು 46 million ಕೊರತೆಯನ್ನು ನಾವು ಕಾಣ್ತಾ ಇದೆ. ಸೊ ಯಾಕೆ ಪ್ರಮುಖವಾಗಿ ಅಂತ ಬಂದಾಗ ಈ ಒಂದು ಮೇವಿನ ಬೆಳೆಗಳೆಲ್ಲ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಕೆಲವೊಂದು ತೊಡಕುಗಳು ಅಥವಾ ಸುಧಾರಿತ ಪದ್ಧತಿಗಳನ್ನು ಅನಿಸ್ತಾ ಇರ್ತಕ್ಕಂಥ ತೊಂದರೆಗಳನ್ನು ನಾವು, ಅಂದರೆ ಈ ಮೇವಿನ ಕೊರತೆಗೆ ಹಲವಾರು ಕಾರಣಗಳಿದ್ದಾವೆ. ಕಾರಣಗಳಿದ್ದಾವೆ ಸರ್. ಖಂಡಿತ. ಯಾಕೆ ಅಂತಂದರೆ ಸೊ ರೈತ ಬಾಂಧವರು ಸಕಾಲದಲ್ಲಿ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಪಡೆದು ಅವುಗಳನ್ನು ಬಿತ್ತನೆ ಮಾಡದೇ ಇರ್ತಕ್ಕಂಥದ್ದು ಸೊ ಇನ್ನೂ ಒಂದು ಕಾರಣ. ಮತ್ತು ಅಧಿಕ ಇಳುವರಿ ಕೊಡ್ತಕ್ಕಂಥ ಮತ್ತು ಸಂಕರಣ ತಳಿಗಳನ್ನು, ಈಗೆಲ್ಲ ಯಾವುದೇ ಒಂದು ಬೆಳೆಗಳಂತ ಬಂದಾಗ ಮೇವಿನಲ್ಲೂ ಸಹ ನಾವು ಅನೇಕ ವಿಧಗಳಿದ್ದಾವೆ. ಸೊ ವಾರ್ಷಿಕ ಮೇವಿನ ಬೆಳೆಗಳಿದ್ದಾವೆ, ಬಹುವಾರ್ಷಿಕ ಮೇವಿನ ಬೆಳೆಗಳಿದ್ದಾವೆ, ಅದೇ ಥರ ಏಕದಳ ಧಾನ್ಯದ ಮೇವಿನ ಬೆಳೆಗಳಿದ್ದಾವೆ, ದ್ವಿದಳ ಧಾನ್ಯದ ಮೇವಿನ ಬೆಳೆಗಳಿದ್ದಾವೆ, ಮತ್ತು ಮರಕಡ್ಡಿ ಮೇವಿನಗಳು ಅವೇನು ಟ್ರೀ ಸ್ಪೀಶೀಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ಸಹ ನಾವು ಮೇವಿನ ಬೆಳೆಗಳಿದ್ದಾವೆ. ಸೊ ಇವುಗಳನ್ನು ನಾವು ಲಭ್ಯತೆಗಳನುಗುಣವಾಗಿ ಅವುಗಳನ್ನು ಬಳಸದೇ ಇರತಕ್ಕಂಥದ್ದು ಒಂದು ಕೊರತೆ. ಮತ್ತು ಸಾವಯವ ಗೊಬ್ಬರವನ್ನು ಹಾಕದೇ ಇರತಕ್ಕಂಥದ್ದು, ಮೇವಿನ ಬೆಳೆಗಳನ್ನು ಅಂತ ಬಂದಾಗ ಉತ್ತಮ ಫಲವತ್ತತೆ ಇಲ್ಲದೆ ಇರತಕ್ಕಂಥ ಭೂಮಿನಲ್ಲಿ ಬೆಳೆಯೋದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫಲವತ್ತತೆ ಇರತಕ್ಕಂಥ ಭೂಮಿನಲ್ಲಿ ಇವುಗಳನ್ನು ಬೆಳೆಯೋದೇ ಆಗಿರೋದ್ರಿಂದ ಆಗುತ್ತೆ. ಮತ್ತು ಇವುಗಳನ್ನು ಸಕಾಲದಲ್ಲಿ ಇವುಗಳನ್ನು ನಿರ್ವಹಣೆಯನ್ನು ಮಾಡದೇ ಇರತಕ್ಕಂಥ ಬೇಸಾಯ ಕ್ರಮಗಳನ್ನು ಅನಿಸದಲೇ ಇರತಕ್ಕಂಥದ್ದನ್ನು ನಮಗೆ ಹೆಚ್ಚು ಈ ಒಂದು ಮೇವಿನ ಕೊರತೆ ಆಗೋದಕ್ಕೆ ಕಾರಣ ಆಗುತ್ತೆ ಸರ್. ಅಂದರೆ ನಮ್ಮಲ್ಲಿ ಆಹಾರದ ಉತ್ಪಾದನೆಗೆ ಹೆಚ್ಚು ನಾವು ಒತ್ತನ್ನು ಕೊಡ್ತಾ ಇರ್ತೀವಿ. ಸೊ ಅದರಲ್ಲಿ ನೋಡಿದಾಗ ಈ ಬೆಳೆಗಳನ್ನೆಲ್ಲ ನಾವು ನೀರಾವರಿ ಅನುಷ್ಠಾನ ಮಾಡಿಕೊಂಡು ಈ ಮೇವಿನ ಬೆಳೆಗಳನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೋದು. ಹಾಗಾಗಿ ಅವುಗಳಿಂದ ನಮ್ಗೆ ಅನುಕೂಲತೆಯನ್ನು ಸಹ ನಾವು ಮಾಡಬಹುದು ಸರ್. ಕೃಷಿ ಮಾಡೋದ್ರಿಂದನೂ ಕೂಡ ನಮಗೆ ಈ ಒಣಮೇವು ಲಭ್ಯವಾಗುತ್ತೆ. ಹೌದು. ಆದರೂ ನಾವು ವಿಶೇಷವಾಗಿಯೇ ಮೇವಿನ ಬೆಳೆಗಳನ್ನು ಬೆಳೆಯೋದ್ರ ಕಡೆಗೆ ಅಷ್ಟು ಗಮನ ಕೊಟ್ಟಿಲ್ಲ. ಸೊ ಹಾಗಾಗಿ ಅವುಗಳನ್ನು ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಹೋದ್ರೆ ಸೊ ಇದರಿಂದ ನಮಗೆ ಲಾಭ ಇದೆ ಮತ್ತು ನಮ್ಮ ಮೇವಿನ ಕೊರತೆಯನ್ನು ಸಹ ನಾವು ನೀಗಿಸ್ಬೋದು. ಇನ್ನು ಮುಖ್ಯವಾಗಿ ನಾವು ಈ ಮೇವಿನ ಬೆಳೆಗಳನ್ನು ಹೇಗೆ ವರ್ಗೀಕರಿಸ್ಕೋಬಹುದು ಅಂತೀರಿ? ಮೇವಿನ ಬೆಳೆಗಳಲ್ಲಿ ಬಂದಾಗ ಸೊ ನಾವು ಏಕದಳ ಧಾನ್ಯದ ಮೇವಿನ ಬೆಳೆಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ನಮ್ಮ ಮೆಕ್ಕೆಜೋಳ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಅಥವಾ ಬಿಳಿ ಜೋಳ ಅಂತ ನಾವೇನು ಹೇಳ್ತೀವಿ, ಸೋರ್ಗಮ್ ಅನ್ನೋಂಥದ್ದು ಆ ಜಾತಿಗೆ ಸೇರಿ ಅಂದರೆ ಒಂದೇ ವರ್ಷಕ್ಕೆ ಬರ್ತಕ್ಕಂಥ ಏಕದಳ ಧಾನ್ಯಕ್ಕೆ. ಮತ್ತು ದ್ವಿದಳ ಧಾನ್ಯದ ಬೆಳೆಗಳು ನಮ್ಮ ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಸೊ ಆ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳು ಒಂದು ವರ್ಗ. ಸೊ ಇನ್ನೊಂದು ವಾರ್ಷಿಕ ಮತ್ತು ಬಹುವಾರ್ಷಿಕ. ಸೊ ಯಾಕೆಂದರೆ ನಾವು ನಿರಂತರವಾಗಿ ಬೇಕು ಮೇವು. ಸೊ ಒಂದು ಸರಿ ಹಾಕಿ ನಾವು ಕಟಾವು ಮಾಡೋದಕ್ಕಿಂತ ನಿರಂತರವಾಗಿ ಬರ್ತಕ್ಕಂಥ ಬಹು ಕಟಾವಿನ ಮೇವಿನ ತಳಿಗಳು ಬೇರೆ ಇದ್ದಾವೆ, ಬಹುವಾರ್ಷಿಕ ಮೇವಿನ ಬೆಳೆಗಳಿದೆ. ಒಂದು ವಾರ್ಷಿಕ ಮತ್ತು ಬಹುವಾರ್ಷಿಕ ಮೇವಿನ ಬೆಳೆಗಳು, ಮತ್ತೆ ಏಕದಳ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು, ಮತ್ತೆ ಕೆಲವೊಂದನ್ನ ನಾವು ಮರ ಜಾತಿಗೆ ಸೇರಿರ್ತಕ್ಕಂಥ, ಉದಾಹರಣೆ ಅಗಸೆ ಇರ್ಬೋದು, ಸುಬಾಬುಲ್ ಇರ್ಬೋದು. ಸೊ ಅವುಗಳನ್ನ ಮತ್ತೆ ಇವನ್ ಕೆಲವೊಂದು ಭಾಗದಲ್ಲಿ ಗ್ಲಿರ್ಸಿಡಿಯನ್ನು ಸಹ ನಾವು ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಅದರಲ್ಲೂ ಮೇಕೆ ಕುರಿ ಅಂತ ಸಾಕುವಾಗ ಅವುಗಳನ್ನು ಸಹ ನಾವು ಬಳಸ್ತೀವಿ. ಆಲ್ವಾನ ಹೌದು, ಅವುಗಳನ್ನ ನಾವು ಹೆಚ್ಚು ಬಳಸ್ತೀವಿ ಸರ್. ಅಂದ್ರೆ ಮೇವಿನ ಮರಗಳು ಮರಗಳು ಮರ ಜಾತಿಗೆ ಸೇರಿರ್ತಕ್ಕಂಥ. ಬೇಸಿಗೆನಲ್ಲಿ ನಮಗೆ ನೀರಿನ ಕೊರತೆ ಇರುವಂತಹ ಸಂದರ್ಭದಲ್ಲಿ ಬಹಳ ಉಪಯೋಗಕಾರಿ, ಖಂಡಿತ ಉಪಯೋಗಕ್ಕೆ ಬರ್ತದೆ. ಹುಣಸೆ ಹೌದು, ಜಾಲಿ ಜಾಲಿ ಇವುಗಳನ್ನು ಇವುಗಳನ್ನ ಮೇಕೆ ಕುರಿ ಸಾಕಂತವ್ರಿಗೆ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ, ಬಳಸ್ಕೊಳ್ತಾ ಇರ್ತಾರೆ ಬಂದವರು ಸಾಂಪ್ರದಾಯಿಕವಾಗಿ. ಹೌದು, ಇನ್ನು ಮುಖ್ಯವಾಗಿ ನಮ್ಮ ರೈತರಿಗೆ ಲಭ್ಯವಿರುವಂತ ಮುಖ್ಯವಾದ ಮೇವಿನ ಬೆಳೆಗಳು ಯಾವ್ಯಾವು ಅಂತೀರಿ? ಸೊ ಮೇವಿನ ಬೆಳೆಗಳಲ್ಲಿ ಬಂದಾಗ ನಾವು ಸೊ ನೇಪಿಯರ್ ಹೈಬ್ರಿಡ್ ನೇಪಿಯರ್ ಅಂತ ಏನು ಹೇಳ್ತೀವಿ ನಿಮ್ಮಲ್ಲಿ, ನಮ್ಮ ರೈತ ಬಾಂಧವರಲ್ಲಿ ಸೀಮೆ ಹುಲ್ಲು ಅಂತ ಏನು ಕರೀತಾರೆ ಅದು, ಅದರಲ್ಲಿ ಅನೇಕ ತಳಿಗಳಿದಾವೆ ಸರ್. ಸೊ ನಾವು ಉದಾಹರಣೆಗೆ ನೋಡಿದಾಗ BH9 ಅಂತ ಒಂದಿದೆ, BH18 ಅಂತ ಬರುತ್ತೆ, ಸೊ ಅದೇ ಥರ ನಾವು NB21 ಅಂತ ಬರುತ್ತೆ ಅದರಲ್ಲಿ. ಅದರಲ್ಲಿ ಸಹ ಕೋ ಸೀರೀಸ್ CO3 CO4 CO5 ಅಂತ ಈ ತಮಿಳ್ನಾಡಿನಿಂದ ಬಿಡುಗಡೆ ಆಗಿರ್ತಕ್ಕಂಥ ಸೀರೀಸ್ಗಳಿದೆ. ಅದರಲ್ಲಿ BNH10 ಅಂತ ಇದೆ, APBN ಅಂತ ಒಂದು ತಳಿ, ಆಂಧ್ರಪ್ರದೇಶದ ಬಾಜ್ರಾ ನೇಪಿಯರ್. ಯಾಕೆ ಇದು ನೇಪಿಯರ್ ಅಂತ ಬಂದಾಗ ಇದರಲ್ಲಿ ಬಾಜ್ರಾ ಮತ್ತು ನೇಪಿಯರ್ ಇದು ಮೂಲವಾಗಿ ಆಫ್ರಿಕಾದ ಒಂದು ಮೇವಿನ ಬೆಳೆ. ಅದರಲ್ಲಿ ಈ ಒಂದು ನಮ್ಮ ಏನಿದೆ ಯಾವುದು ಬಾಜ್ರಾ, ಆ ಬಾಜ್ರದಲ್ಲಿ ಇರ್ತಕ್ಕಂಥ ಸಾಫ್ಟ್ ಅಂದ್ರೆ ಮೃದುತ್ವವನ್ನು ಅದರೊಳಗಡೆ ಸೇರಿಸಿಕೊಂಡು ಇದನ್ನ ನಾವು ಬಳಸ್ತಾ ಇರ್ತಕ್ಕಂಥ ಒಂದು ಮೇವಿನ ಬೆಳೆ ಸರ್. ಇದು ಹೆಚ್ಚಿಗೆ ರೈತ ಬಾಂಧವರು ಅದರಲ್ಲೂ ಹಸಿ ಮೇವಿಗೆ ಬೇಕಾದಾಗ ಇವುಗಳನ್ನ ನಾವು ಬೆಳಿಬಹುದು. ಸೊ ಇವುಗಳನ್ನ ನೇಪಿಯರ್ ಹುಲ್ಲನ್ನು ನಾವು ಬೆಳಿಬೇಕು ಅಂತಂದ್ರೆ ನಾವು ಸಮಗ್ರವಾಗಿ ಅದನ್ನ ಬೇಸಾಯ ಕ್ರಮಗಳನ್ನ ಅನುಸರಿಸಿ ಅಂದ್ರೆ ವಂಶಾಭಿವೃದ್ಧಿ ಹೇಗೆ ಮಾಡ್ಕೋಬೇಕಾಗುತ್ತೆ, ವಂಶಾಭಿವೃದ್ಧಿಯನ್ನ ಮಾಡ್ಕೋಬೇಕು ಅಂತ ಬಂದಾಗ ಅವುಗಳನ್ನ ಬೇರಿನ ತುಂಡುಗಳನ್ನ ಬಳಸುವಂಥದ್ದು ಅಥವಾ ಕಾಂಡದ ತುಂಡುಗಳನ್ನ ನಾವು ಬಳಸ್ಬೇಕು. ಉದಾಹರಣೆ ನಾವು ಒಂದು ಎಕರೆ ಬಿತ್ತನೆಯನ್ನ ಮಾಡಬೇಕು ಅಂತ ಬಂದ್ರೆ ಸುಮಾರು 8,000 ಬೇವಿನ ತುಂಡುಗಳು ಒಂದು ಎಕರೆಗೆ ನಮಗೆ ಬೇಕಾಗುತ್ತೆ. ಅದನ್ನ ನಾವು 3 ಅಡಿ ಸಾಲಿನಿಂದ ಸಾಲ್ಗೆ, ತುಂಡಿನ ತುಂಡಕ್ಕೆ 2 ಅಡಿ ನಾವು ಕೊಟ್ಟರೆ, ಅಂದರೆ 90 cm 60 cm ಅಂತರದಲ್ಲಿ ನಾವು ಬೆಳೆದಿದ್ದೆ ಆದರೆ ಇವುಗಳನ್ನು ನಾವು ಹೆಚ್ಚಿಗೆ ಬಳಸ್ಕೋಬೋದು ಸರ್. ಅಂದರೆ ಗೊಬ್ಬರನ ಏನು ಕೊಡಬೇಕಾಗತ್ತೆ? ರಸಗೊಬ್ಬರಕ್ಕಿಂತ ಸಾವಯವ ಗೊಬ್ಬರ ಮೊದಲಿಗೆ ನಾವು ಹಾಕೋಂಥದ್ದು ಉತ್ತಮ. ಸುಮಾರು ನಾವೇನು ಹೇಳ್ತೀವಿ ಯಾವುದೇ ಬೆಳೆ ಅದು ಮೇವಿನ ಬೆಳೆ ಆಗ್ಬೋದು ಇತರೆ ಬೆಳೆಗಳಾಗ್ಬೋದು, 8 ಟನ್ ಅಷ್ಟು ನಾವು ಒಂದು ಎಕರೆಗೆ ಹಾಕಿ ಅಂತ ಹೇಳ್ತೀವಿ. ಅಷ್ಟು ಹಾಕಲಿಲ್ಲ ಅಂದರೆ ಕನಿಷ್ಠ ಒಂದು 4 ಟನ್ ಆದರೂ ನಾವು ಎಕರೆಗೆ ಹಾಕಿದ್ರೆ ಇದು ಉತ್ತಮ. ಯಾಕೆಂದರೆ ನಿರಂತರವಾಗಿ ಬರೋದ್ರಿಂದ ಇದು ದೈತ್ಯ ಬೆಳೆ, ಸೊ ಇದು ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಳ್ಳುತ್ತೆ. ಯಾಕೆಂತಂದ್ರೆ ಒಂದು ಕಟಾವಿಗೆ ಬಂದಾಗ ಸೊ ನಾವು ಹಸಿರು ಮೇವನನ್ನ ನಾವು ಎಕರೆಗೆ 60-70 ಟನ್ ಅಷ್ಟು ನಾವು ಹಸಿರು ಮೇವನ ತೆಗಿತೀವಿ. ಸೊ ಆ ಅಷ್ಟು ಇಳುವರಿ ಕೊಡೋದ್ರಿಂದ ನಾವು ಹೆಚ್ಚು ಪೋಷಕಾಂಶಗಳನ್ನ ಕೊಡಬೇಕು. ಅದರಲ್ಲಿ ಸಾರಜನಕ ರಂಜಕ ಪೊಟ್ಯಾಷನ್ನು ಸಹ ನಾವು ಕೊಟ್ಟರೆ ಉತ್ತಮ. ಎಕರೆಗೆ ಬಂದಾಗ ಒಂದು 70 kg ಸಾರಜನಕ, 40-50 kg ಅಷ್ಟು ರಂಜಕ, ಮತ್ತೆ ಒಂದು 32 kg ಅಷ್ಟು ಪೊಟ್ಯಾಷನ್ ನಾವು ಕೊಟ್ಟರೆ ಇದು ನಮಗೆ ಅನುಕೂಲ ಆಗುತ್ತೆ ಎಕರೆಗೆ ಅದು. ಸೊ ಅವುಗಳನ್ನ ನಾವು ಬಳಸಿದಾಗ ಇವಾಗ ನಾಟಿಯನ್ನ ಮಾಡಿದ ಸೊ ನಮಗೆ 35-45 ದಿನಕ್ಕೆ ಫಸ್ಟ್ನೇ ಕಟಾವ್ ಬರುತ್ತೆ ಸರ್. ಇದು ಬೇಗ ಬೆಳೀತಕ್ಕಂಥದ್ದು, 35-45 ದಿನಕ್ಕೆ ಫಸ್ಟ್ನೇ ಕಟಾವ್ ಬರುತ್ತೆ. ಸೊ ನಂತರದ ಕಟಾವ್ ಆ ತರ ನಾವು ಮಾಡ್ಕೊಂಡು ಹೋದ್ರೆ ವರ್ಷಕ್ಕೆ 7-8 ಕಟಾವ್ಗಳನ್ನ ನಾವು ಮಾಡ್ಕೋಬಹುದು. ಅಂದ್ರೆ ಕಟಾವ್ ಮಾಡದಂಗೆಲ್ಲೂ ನಾವು ಏನಾದ್ರು ಗೊಬ್ಬರ ಕೊಡಬೇಕಾಗುತ್ತೆ ಖಂಡಿತ. ಅದರಲ್ಲೂ ಯೂರಿಯಾ ಗೊಬ್ಬರವನ್ನ ಕೊಡ್ತಾ ಹೋದ್ರೆ ಮೇಲ್ಗೊಬ್ಬರವಾಗಿ ಕೊಡ್ತಾ ಹೋದ್ರೆ ಸೊ ಇನ್ನೂ ಅವುಗಳನ್ನ ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕು ಅಂತ ಬಂದಾಗ ಮಧ್ಯಂತರವಾಗಿ ನೇಗಿಲನ್ನ ಹೊಡೆಯುವಂಥದ್ದು, ಕುಂಟೆಗಳನ್ನ ಹೊಡೆದು ನಾವು ಸಾಲಿನಿಂದ ಸಾಲಿಗೆ ಕೊಟ್ಟುಕೊಂಡು ಸೊ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಂಡೆ ಹೋಗಿದ್ದೆ ಆದ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಸರ್. ಅಂದ್ರೆ ಒಂದ್ಸರಿ ನಾವು ಈ ಬೇರಿನ ತುಂಡು ನಾಟಿ ಮಾಡ್ಕೊಂಡ್ರೆ ಈ ನೇಪಿಯರ್ ಹುಲ್ಲಲ್ಲಿ ಹೌದು ಎಷ್ಟು ವರ್ಷದವರೆಗೆ ಮುಂದುವರ್ಸ್ಕೊಂಡು ಹೋಗ್ಬೋದು? ಕನಿಷ್ಠ ಅಂತಂದ್ರೆ ನೀವು 5-6 ವರ್ಷದವರೆಗೂ ಅವುಗಳನ್ನ ಮೇಂಟೈನ್ ಮಾಡಬಹುದು ಸರ್. ಚೆನ್ನಾಗಿ ಬರ್ತಾ ಇರ್ತವೆ. ಸೊ ಏನಂತಂದ್ರೆ ನಾವು ಅವುಗಳನ್ನ ಸರಿಯಾಗಿ ಪಾಲನೆ ಪೋಷಣೆಯನ್ನ ಮಾಡ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನ್ ಮಾಡ್ತಾರೆ ರೈತರು ಕೊಯ್ಕಂತ ಇರ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಅವ್ಕೆ ಬೇಕಾಗಿರೋಂಥ ರಸಗೊಬ್ಬರಗಳನ್ನ ಇರ್ಬೋದು, ನೀರನ್ನ ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಹೌದು ನೀರನ್ನ ಕೊಡ್ತಾ ಇದ್ರೆ ಇದನ್ನ ಮೇಂಟೈನ್ ಮಾಡಬಹುದು ಸರ್. ಅಂದ್ರೆ ಬೇರೆ ರೈತರು ಕೂಡ ಅವರು ಬೇರಿನ ತುಂಡುಗಳು ಕೊಡಬಹುದು ಖಂಡಿತ. ಸೊ ಇವಾಗ ನಾವೇ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ರೈತರುಗಳಿಗೆ ಕೊಡ್ತಾ ಇದೀವಿ. ಇದು ನೇಪಿಯರ್ ಹುಲ್ ಬಗ್ಗೆ ಆಯ್ತು. ಹೌದು, ಇದನ್ನ ಬಿಟ್ಕೊಂಡ್ರೆ ಸೊ ನಮ್ಮಲ್ಲಿ ಅದನ್ನ ಬಿಟ್ಟರೆ ಗಿನಿ ಹುಲ್ಲು ಇರುತ್ತೆ, ಸೊ ಗಿನಿ ಅನ್ನೋಂಥದ್ದಿದೆ, ಪ್ಯಾರಾ ಹುಲ್ಲು ಅಂತ ಸಿಗುತ್ತೆ. ಸೊ ಅವುಗಳನ್ನು ಸಹ ನಾವು ಮೇವಿನ ಬೆಳೆಗಳಾಗಿ ನಾವು ಮಾಡ್ಬೋದು. ಮತ್ತೆ ರೋಡ್ಸ್ ಹುಲ್ಲು, ಸೊ ಇವೆಲ್ಲವನ್ನೂ ಸಹ ನಾವು ಬೇರಿನ ಮುಖಾಂತರ ನಾವು ಮಾಡೋಂಥದ್ದು. ಉದಾಹರಣೆಗೆ ನಾವು ಗಿನಿ ಹುಲ್ಲನ್ನು ನೀವು ಬೆಳೆಯೋದೇ ಆದರೆ ಸುಮಾರು 30,000 ಬೇರಿನ ತುಂಡು ಬೇಕು ಎಕರೆಗೆ. ಸೊ ಅವುಗಳನ್ನು ನಾವು ಬಳಸ್ಕೊಳ್ಳೋಂಥದ್ದು, ಅಥವಾ ಕೆಲವೊಂದನ್ನು ನಾವು ಇದನ್ನು ಗಿನಿಯಲ್ಲಿ ಬೀಜನೂ ಸಿಗುತ್ತೆ, ಕೆಲವೊಂದು ಬೀಜದಿಂದ ನಾವು ವಂಶಾಭಿವೃದ್ಧಿ ಮಾಡುವುದು, ಕೆಲವೊಂದು ತುಂಡುಗಳಿಂದ. ಇದರಲ್ಲಿ ಎರಡನ್ನು ನಾವು ಬಳಸಬಹುದು. ಗಿನಿ ಹುಲ್ಲಿನ ಬೀಜ ಇದೆಯಲ್ಲ, ಸೊ 5-6 kg ಒಂದು ಎಕರೆಗೆ ನಾವು ಬಿತ್ತನೆಯನ್ನು ಮಾಡಿದ್ರೆ ಇದನ್ನ ಬೆಳ್ಕೋಬಹುದು. ಸೊ ಇದು ಅಷ್ಟೇ, ನಮಗೆ 2-1.5 ಅಡಿ ಸಾಲು ಅಂತರದಲ್ಲಿ ನಾವು ಕೊಟ್ಟು ಬೆಳ್ಕೊಂಡಿದ್ದಾದ್ರೆ, ಸೊ ಇದರಿಂದ ಸುಮಾರು 50-60 ಟನ್ ಅಷ್ಟು ಒಂದು ಎಕರೆಗೆ ಇಳುವರಿ ಪಡೆಯಬಹುದು. ಆದ್ರೆ ಇದನ್ನು ಸಾಕಷ್ಟು ಸರಿ ನಾವು ಕಟಾವು ಮಾಡ್ಕೊಂಡು ಬಳಸ್ಕೋಬಹುದು. ಖಂಡಿತ, ಇವೆಲ್ಲವನ್ನು ಬಹು ಕಟಾವಾಗಿ ನಾವು ಬೆಳೆಸ್ತಕ್ಕಂಥದ್ದು. ಇದೇನಪ್ಪ ಅಂದ್ರೆ ಗಿನಿ ಹುಲ್ಲಿಂದ ಒಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಹೆಚ್ಚು ಲ್ಯಾಕ್ಟೋಜೆನಿಕ್ ಇಂಪ್ಯಾಕ್ಟ್ ಅಂತಿರುತ್ತೆ, ಹಾಲಿನ ಇಳುವರಿಯನ್ನು ಹೆಚ್ಚು ಕೊಡೋದ್ರಲ್ಲಿ ಇದು ಉಪಯೋಗ ಆಗುವಂತ ಮೇವಿನ ಬೆಳೆ. ಆ ಗುಣ ಇದೆ. ಸೊ ಇದರಲ್ಲಿ ಹೆಚ್ಚು ಹಾಲು ವೃದ್ಧಿ ಮಾಡುವಂತ ಗುಣ ಇರೋದ್ರಿಂದ ಇದು ವಿಶೇಷ ಮೇವಿನ ಬೆಳೆ. ಸೊ ಹಾಗಾಗಿ ಹೆಚ್ಚು ಗಿನಿ ಹುಲ್ಲುಗಳನ್ನ ನಾವು ಬೆಳೆಸ್ಕೊಂಡಿದ್ದೆ. ಆದ್ರೆ ಸೊ ಪ್ಲಸ್ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ನೆರಳಿನಲ್ಲೂ ಬೆಳೀತೆ. ಇವಾಗ ಅಡಿಕೆ ತೋಟ ಇರ್ಬೋದು, ಮಾವಿನ ತೋಟಗಳಿರ್ಬೋದು, ತೆಂಗಿನ ತೋಟಗಳಿರ್ಬೋದು, ಬದುಗಳಲ್ಲಿ ಮರಗಳಿರುತ್ತೆ, ಅದರ ಕೆಳಗಡೆಯನ್ನು ಬೆಳಕೊಂಡು ಸೊ ಬರೋದ್ರಿಂದ ಇದು ಹೆಚ್ಚು ನಮಗೆ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನ ಬಳಸ್ಕೋಬಹುದು ಸರ್. ಇದು ಗಿನಿ ಹುಲ್ಲು. ಗಿನಿ ಹುಲ್ಲು. ಇನ್ನ ಪ್ಯಾರಾ ಹುಲ್ಲು. ಇನ್ನ ಪ್ಯಾರಾ ಹುಲ್ಲು ಅನ್ನೋದು ಹೆಸರು ಹೇಳದಂಗೆ ಇದು ಹೆಚ್ಚು ದನಗಳಿಗೆ ಪ್ಯಾರಾ ಅಂದ್ರೆ ಹಿಂದಿನಲ್ಲಿ ಏನು ಒಲವು ಇರೋ ಪ್ರೀತಿ ಪ್ರೀತಿ. ಸೊ ಅದು ಹೆಚ್ಚು ಪ್ರಿಯವಾದಂತ ಹುಲ್ಲು, ದನಗಳಿಗೆ ಹೆಚ್ಚು ಪ್ರಿಯವಾದಂತ ಹುಲ್ಲು, ಮೃದುವಾಗಿರುತ್ತೆ ಮೃದುವಾಗಿರುತ್ತೆ. ಹಾಗಾಗಿ ಇದು ಅಷ್ಟೇ, ಯಾವಾಗ್ಲೂ ನಾವು ಹಸಿ ಇರ್ತಕ್ಕಂತ ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನ ತುಂಡುಗಳ ಮುಖಾಂತರನೇ ನಾವು ಅಭಿವೃದ್ಧಿಪಡಿಸಬೇಕು. ಸುಮಾರು 11,000 ಬೇರಿನ ತುಂಡುಗಳು ಬೇಕಾಗುತ್ತೆ ಒಂದು ಎಕರೆಗೆ ನಾವು ಮಾಡೋದು. ಇದನ್ನು ಅಷ್ಟೇ 2-2.5 ಸಾಲಲ್ಲಿ ನಾವು ಬಿತ್ತನೆಯನ್ನು ಮಾಡೋದ್ರಿಂದ ಸುಮಾರು 45-50 ಟನ್ ಅನ್ನು ಒಂದು ವರ್ಷಕ್ಕೆ ಮಾಡಬಹುದು. ಸುಮಾರು 7-8 ಕಟಾವು ವರ್ಷಕ್ಕೆ ತಗೋಬಹುದು. ಸೊ ಇದು ಅಷ್ಟೇ, ಹೆಚ್ಚು ನಮಗೆ ಅನುಕೂಲ ಆಗ್ತದೆ. ಇದನ್ನು ಕೂಡ ಬಹಳ ವರ್ಷಗಳವರೆಗೆ ಮುಂದುವರಿಸಬಹುದು. ಹೌದೌದು, ಕನಿಷ್ಠ ಅಂತಂದ್ರೆ ಒಂದು 4-5 ವರ್ಷದವರೆಗೂ ಇದನ್ನ ಮೇಂಟೈನ್ ಮಾಡಬಹುದು ಸರ್. ಇನ್ನೊಂದು ತಾವು ತಿಳಿಸಿದ್ದು ರೋಡ್ಸ್ ಹುಲ್ಲು ಅಂತ. ಹೌದು, ಇದು ರೋಡ್ಸ್ ನ ವೈಶಿಷ್ಟ್ಯ ಏನು ಅಂತೀರಿ? ರೋಡ್ಸ್ ಗ್ರಾಸ್ ಅನ್ನೋದು ಸಾಮಾನ್ಯವಾಗಿ ನಾವು ಬದುಗಳಲ್ಲಿ ಹಾಕುವಂಥದ್ದು, ಮತ್ತೆ ಮಣ್ಣು ಕೊಚ್ಚೋಗದಂಗೆ ತಡೆಯುವಂಥದ್ದಕ್ಕೆ ಆಗುತ್ತೆ. ಸೊ ಇದನ್ನು ಸಹ ನಾವು ಮೇವಿನ ಬೆಳೆಗಳು, ಅದರಲ್ಲೂ ಸಹ ಕೆಲವೊಂದು ವೆರೈಟಿಗಳು ಬಂದಿದೆ. ಕ್ಯಾಲಿಡೆ ಅನ್ನೋಂಥದ್ದು ಮತ್ತೆ ಪಯನಿಯರ್ ಅನ್ನೋಂಥದ್ದು ರೋಡ್ಸ್ ಹುಲ್ಲು ಬಂದಿದೆ ಸರ್. ಇದರಲ್ಲಿ ಏನಪ್ಪಾ ಅಂದ್ರೆ ಬೇವಿನ ತುಂಡುಗಳು ಜಾಸ್ತಿ ಬೇಕಾಗುತ್ತೆ. ಸುಮಾರು 40,000 ತುಂಡುಗಳು ಒಂದು ಎಕರೆಗೆ ಬೇಕಾಗುತ್ತೆ. ಇವನ್ ಇದನ್ನ ಬೀಜದಿಂದ ಮಲ್ಟಿಪ್ಲೈ ಮಾಡ್ಕೋಬಹುದು, 2-3 ಬೆಳೆಸ್ಕೋಬಹುದು. ಸೊ ಇವುಗಳನ್ನು ನಾವು ಮಾಡ್ಕೋಬಹುದು. ಇದಕ್ಕೂ ಅಷ್ಟೇ, ನಾವು ಈ ಎಲ್ಲಾ ಬೆಳೆಗಳಿಗೆ ಪ್ರಮುಖವಾಗಿ ನೀವು ಯಾವಾಗಲೇ ಹೇಳಿದಂಗೆ ಸಾವಯವ ಗೊಬ್ಬರ ಗೊಬ್ಬರಗಳನ್ನು ಕೊಟ್ಟರೆ ನಿಮ್ಗೆ ಹೆಚ್ಚು ಬೆಳವಣಿಗೆ ಆಗುತ್ತೆ. ಸೊ ರೈತರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳ್ಕೊಂತಾರೆ, ಬೇಸಿಗೆನಲ್ಲಿ ಕೈ ಬಿಟ್ಬಿಡ್ತಾರೆ. ಸೊ ಅವಾಗ ಮತ್ತೆ ಮಲ್ಟಿಪ್ಲಿಕೇಶನ್ ಆಗುವಾಗ ತೊಂದರೆ ಆಗುತ್ತೆ. ಹಾಗಾಗಿ ಇವುಗಳನ್ನು ಸಹ ನಾವು ಮೇಂಟೈನ್ ಮಾಡ್ಕೊಳ್ಳೋದು. ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರು ಕೊಟ್ಟು ಅವುಗಳ ನಿರ್ವಹಣೆಯನ್ನು ಮಾಡ್ಕೊಳ್ಳೋದು ಉತ್ತಮ, ಬಹಳ ಮುಖ್ಯ. ಹೌದು ಸರ್. ಇವು ಮುಖ್ಯವಾಗಿ ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆಗಳಾಯಿತು. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಮೇವಿನ ಬೆಳೆ ಹೆಚ್ಚು ಪ್ರಚಲಿತ ಪಡಿತಿರುವಂತದ್ದು ಅಂದ್ರೆ ಬಹುಕಟಾವು ಮೇವಿನ ಜೋಳ ಅಂತ ಸರ್. ಮಲ್ಟಿಕಟ್ ಸೋರ್ಗಮ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಜೋಳ ಅಂತ ಬಂದಾಗ ಸೊ ನಾವು ಬಿಳಿ ಜೋಳ ಅಂತ ನಾವೇನು ಕಾಳಿಗಾಗಿ ಬೆಳಿತೀವಿ, ಅದು ಒಂದು ಸಾರಿ ಕಟ್ ಮಾಡಿದ್ರೆ ಮತ್ತೆ ಚಿಗರಲ್ಲ. ಸೊ ಇದು ಬಹುಕಟಾವು ಮೇವಿನ ಜೋಳ ಏನಿದೆ, ಅದು ಮಲ್ಟಿಕಟ್ ಸೋರ್ಗಮ್ ಅನ್ನೋಂಥದ್ದು ಏನಿದೆ, ಅದರಲ್ಲಿ ಎರಡು ತಳಿಗಳು ವಿಶೇಷವಾಗಿ ಪ್ರಚಲಿತ ಆಗಿರ್ತಕ್ಕಂಥ COFS 29 COFS 31 ಅಂತ. ಸೊ ಇದರ ವಿಶೇಷತೆ ಏನಂತಂದ್ರೆ ಇದನ್ನ ಬೀಜದಿಂದಾನೇ ನಾವು ಮಲ್ಟಿಪ್ಲೈ ಅನ್ನ ವೃದ್ಧಿ ಮಾಡಬೇಕು. ಸೊ 1 ಎಕರೆಗೆ ನಮಗೆ ಬೇಕಾಗಿರ್ತಕ್ಕಂತ ಬೀಜ ಬಿತ್ತನೆ ಬೀಜ ಅಂದ್ರೆ 4 kg 4 kg 4 kg. ಇದ್ರದ ಒಂದು ವಿಶೇಷತೆ ಅಂದ್ರೆ ಬೀಜದ ಕಾಸ್ಟ್ ಅಂದ್ರೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಸರ್. ಸೊ ಸುಮಾರು 450 ರೂಪಾಯಿ 1 kg ಬೀಜ ಇದೆ. ಸೊ ಆದ್ರೆ ನಮ್ಗೆ, ಸೊ ರೈತರು ನೀವು ಇದನ್ನ ಬೆಳ್ಕೊಂಡಿದ್ದೆ ಆದ್ರೆ ಹೆಚ್ಚು ಉಪಯೋಗ ಆಗುತ್ತೆ. ಯಾಕೆಂತಂದ್ರೆ ಇದನ್ನು ಸಹ ವರ್ಷಕ್ಕೆ 5-6 ಕಟಾವನ್ನು ನಾವು ಮಾಡ್ಕೋಬಹುದು. ಮತ್ತೆ ಇದ್ರದ ಒಂದು ವಿಶೇಷತೆ ಅಂದ್ರೆ ನಮ್ಮ ನೇಪಿಯರ್ ಹುಲ್ಗೂ ಇದಕ್ಕೇನಂದ್ರೆ ನೇಪಿಯರ್ ದಂಟು ದಪ್ಪ ಬಂದಾಗ ದನಗಳು ಅಷ್ಟು ಇಷ್ಟಪಟ್ಟು ಕೆಲವೊಂದ್ಸರಿ ಬಿಟ್ಬಿಡ್ತವೆ, ತಿನ್ನೋದಿಲ್ಲ. ಅದನ್ನ ಚಾಪ್ ಮಾಡೇ ನಾವು ತುಂಡು ಮಾಡೇ ಹಾಕ್ಬೇಕಾಗುತ್ತೆ. ಇದನ್ನಾದ್ರೆ ಸಂಪೂರ್ಣವಾಗಿ ಅವುಗಳನ್ನ ತಿಂತಾವ್ ದನ. ಸೊ ಹಾಗಾಗಿ ಇದನ್ನ ನಾವು COFS 29 ಅಂತ ಬರುತ್ತೆ, ಮತ್ತೆ 31 ಅಂತ ಬರುತ್ತೆ. ಇದನ್ನ ನಾವು ರೈತರು ಏನ್ ಮಾಡ್ಬೇಕು, 1 ಅಡಿ ಸಾಲ್ಗೆ, ಸಾಲಿನಿಂದ ಸಾಲ್ಗೆ 1 ಅಡಿ, ಬೀಜದಿಂದ ಬೀಜರಿಗೆ 10 cm ಅಂತರದಲ್ಲಿ ನಾವು ಕೊಟ್ಟು ಬಿತ್ತನೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಇವುಗಳನ್ನು ನಾವು ಮೇಂಟೈನ್ ಮಾಡಬಹುದು. ಇವನ್ ರೈತರನ್ನು ಸಹ ಬೀಜವನ್ನು ಉತ್ಪಾದನೆ ಮಾಡ್ಕೋಬಹುದು. ಮಾಗದಕ್ಕೆ ಬಿಟ್ರೆ ಬೀಜನೂ ಬರುತ್ತೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ವರ್ಷಕ್ಕೆ 8-9 ಕಟಾವನ್ನು ನಾವು ಮಾಡ್ಕೋಬಹುದು. ಸುಮಾರು 40-45 ಟನ್ ಇಳುವರಿನೂ ಸಹ ಈ ಒಂದು ಬೆಳೆದ ಬರುತ್ತೆ. ನೀವು ಬೀಜವನ್ನು ನಾಟಿ ಮಾಡಿ 40-45 ದಿನಕ್ಕೆ ಕಟಾವಿಗೆ ಬರುತ್ತೆ ಸರ್. ಇದು ಹೆಚ್ಚು ಇವಾಗೆಲ್ಲ ಪ್ರಚಲನ ಆಗ್ತಿದೆ. ಸೊ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸರ್ ಇದರ ಬೀಜ ಲಭ್ಯತೆ ಇದೆ. ಅಂದ್ರೆ ಈ ಜೋಳದಲ್ಲಿ ಸ್ವಲ್ಪ ಈ ವಿಷದ ಅಂಶ ಇರುತ್ತೆ ಅಂತ ನಾವು ಕೇಳಿದೀವಲ್ಲ, ಈ ಒಂದು ಜೋಳದಲ್ಲಿ ಬರೋದಿಲ್ಲ? ಇಲ್ಲ ಇಲ್ಲ ಸರ್, ಈ ಜೋಳದಲ್ಲಿ ಇಲ್ಲ. ಅದೇ ಇದರ ಒಂದು ವಿಶೇಷತೆ ಗುಣ, ಮಲ್ಟಿಕಟ್ ಬರೋದ್ರಿಂದ. ಯಾಕೆಂದ್ರೆ ನಾವು ಸಾಂಪ್ರದಾಯಿಕವಾಗಿ ಹಿಂಗಾರ್ನಲ್ಲಿ ಬೆಳೆಯುವ ಚಿಗರ ಅಂತ ಚಿಗರದ ಮೇಲೆ ಅದರಲ್ಲಿ ವಿಷ ಅಂಶ ಇರುತ್ತೆ ಅಂತೀರಾ? ಇದರಲ್ಲಿ ಇಲ್ಲ ಸರ್, ಇಲ್ಲ. ರೈತರು ನಿರಂತರವಾಗಿ ಬಳಸ್ಕೋಬಹುದು ಸರ್. ಅಂದ್ರೆ ಇದನ್ನ ಹೂ ಬಿಡೋದಕ್ಕಿಂತ ಮುಂಚೆ ನಾವು ಕಟಾವ್ ಮಾಡಿ ಹೂ ಬಿಡಕ್ ಬಿಟ್ರೆ ನಿಮ್ಗೆ ಬೀಜ ಆಗುತ್ತೆ. ಸೊ ಇಲ್ಲ ಅಂದ್ರೆ ಮೊದಲೇ ಕಟಾವ್ ಮಾಡಿದ್ರೆ ಮೇವಿಗೋಸ್ಕರ ನಾವು ಬಳಸ್ಕೋಬಹುದು. ಇದು ಬಹುವಾರ್ಷಿಕ ಮೇವಿನ ಜೋಳ. ಹೌದು. ಇನ್ನ ಮುಸ್ಕಿನ ಜೋಳದ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಮುಸ್ಕಿನ ಜೋಳ ಹೌದು, ಆಫ್ರಿಕನ್ ಟಾಲ್ ಅಂತ ನಾವು ಮುಸ್ಕಿನ ಜೋಳ ಸಿಗುತ್ತೆ. ಸೊ ಮುಸ್ಕಿನ ಜೋಳದಲ್ಲಿ ನಾವು ಕಾಳಿಗಾಗಿ ಬೆಳೀತಕ್ಕಂತ ತಳಿಗಳು ಸಾಕಷ್ಟು ಇದಾವೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮೇವಿನ ಇಳುವರಿ ಅಷ್ಟೊಂದು ಬರಲ್ಲ. ಇದು ಎತ್ತರಕ್ಕೆ ಬೆಳೀತಕ್ಕಂತ ಮುಸ್ಕಿನ ಜೋಳ ಸರ್. ಸೊ ಇದನ್ನ ಏನಂತಂದ್ರೆ ನಮ್ಗೆ ಪ್ರಮುಖವಾಗಿ ಅದರಲ್ಲಿ ತಳಿಗಳಿದೆ, ಪೂಸಾಚಾರಿ ಅಂತ ಇದೆ, ಎಂಪಿಚಾರಿ ಅಂತಿದೆ, ಆಫ್ರಿಕನ್ ಟಾಲ್ ಅನ್ನೋಂಥದ್ದು ಮುಸ್ಕಿನ ಜೋಳ ಇದೆ. ಸೊ ಅದರಲ್ಲಿ ಮೇವಿನ ಮುಸ್ಕಿನ ಜೋಳದಲ್ಲಿ ಆಫ್ರಿಕನ್ ಟಾಲ್ ನಮ್ಗೆ ಹೆಚ್ಚು ಪ್ರಚಲಿತವಾಗಿರತಕ್ಕಂಥದ್ದು. ಸೊ ಅದನ್ನ ನಾವು ಬಿತ್ತನೆಯನ್ನು ಮಾಡ್ಬೇಕಂದ್ರೆ ಎಕರೆಗೆ 40 ಕೆಜಿಯಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಸುಮಾರು ನಾವು ಇದನ್ನು ಸಹ ನಾವು ಒಂದಡಿ ಸಾಲ್ಗೆ ನಾವು ಬಿತ್ತನೆ ಮೆಕ್ಕೆಜೋಳ ಹೆಂಗೆ ಬಿತ್ತನೆ ಮಾಡ್ತೀವಿ ಅದನ್ನ ಬಿತ್ತನೆ ಮಾಡೋದ್ರಿಂದ ಸುಮಾರು 20-25 ಟನ್ ಅಷ್ಟು ನಮಗೆ ಇಳುವರಿ ಬರುತ್ತೆ. 70 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ ಸರ್. ಇದನ್ನು ಸಹ ನಾವು ಕಾಳಾಗಂತ ಸಮಯಕ್ಕೆ ಹಾಕಿದ್ರೆ ಇದು ನಮ್ಗೆ ಹಾಲಿನ ಇಳುವರಿನ ಸಹ ಹೆಚ್ಚಿಗೆ ಕೊಡುತ್ತೆ. ಯಾಕೆಂದ್ರೆ ಕಾಳು ಹಾಲ್ಗಾಳಿದ್ದಾಗ, ಸೊ ಹಾಲ್ಗಾಳಿದ್ದಾಗ ನಾವು ಜೂಲಂಗಿ ಅಂತ ಏನ್ ಹೇಳ್ತೀವಿ ಅದನ್ನ ಹೊಡೆಯುವಂತ ಸಮಯದಲ್ಲಿ ಕಟ್ ಮಾಡಾಕ್ಬಿಟ್ರೆ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಬರುತ್ತೆ ಸರ್. ಅಂದ್ರೆ ಬಿತ್ತನೆ ಬೀಜ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತೆ ಸರ್. 40 ಕಿಲೋಗ್ರಾಂ ವರೆಗೂ ಬೇಕು. ಹೌದೌದು ಸರ್, ಒಂದ್ ಎಕರೆಗೆ. ಹೌದೌದು ಸರ್. ಇದು ಮೇವಿನ ಮುಸ್ಕಿನ ಜೋಳದ ಬಗ್ಗೆ. ಹೌದು. ಇನ್ನ ಈ ದ್ವಿದಳ ಧಾನ್ಯದ ಒಂದು ಗುಂಪಿಗೆ ಸೇರಿದಂತ ಬೆಳೆಗಳು ಯಾವ್ಯಾವ ಅಂತೀರಿ ಸರ್? ದ್ವಿದಳ ಧಾನ್ಯದ ಜಾತಿಗೆ ಸೇರಿರ್ತಕ್ಕಂತ ಅದರಲ್ಲಿ ಪ್ರಮುಖವಾಗಿ ನಾವು ಅಲಸಂದೆ ಇದೆ, ಸೊ ಹುರುಳಿ ಇದೆ, ಸೊ ನಮ್ಮ ಕುದುರೆ ಮಸಾಲೆ ಅಂತ ನಾವು ಹೇಳ್ತೀವಲ್ಲ, ಸೊ ಆ ಒಂದು ಬೆಳೆ ಇದೆ. ಸ್ಟೈಲೋ ಅನ್ನೋ ಅಂತ ಒಂದು ಮೇವಿನ ಬೆಳೆ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಪ್ರಮುಖವಾಗಿ ಈ ಒಂದು ಮೇವಿನ ಅಲಸಂದೆ ಹೆಚ್ಚು ಪ್ರಚಲಿತವಾಗಿದೆ. ಸೊ ಯಾಕೆಂತಂದ್ರೆ ಇದನ್ನ ಎರಡು ಹಂತದಲ್ಲಿ ನಾವು ಬೆಳ್ಕೋಬಹುದು ಸರ್. ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೂ ನಾವು ಬೆಳ್ಕೋಬಹುದು, ಮೇವುಗಾಗಿನೂ ಸಹ ನಾವು ಬೆಳ್ಕೋಬಹುದು. ಯಾಕೆಂದ್ರೆ ಇದು ನಮ್ಗೆ ಪ್ರಮುಖ 45-50 ದಿನಕ್ಕೆ ನಮ್ಗೆ ಮೇವುಗಾಗಿ ಬರ್ತಿದೆ. ಅದರಲ್ಲೂ ಸಹ ಒಳ್ಳೊಳ್ಳೆ ತಳಿಗಳನ್ನ ಇತ್ತೀಚೆಗೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ MFC 9-1 ಅಂತ, ಮಂಡ್ಯ ಫಾರ್ಡರ್ ಕೋಪಿ ಅಂತಲೇ 9-1 ಅನ್ನೋಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಅಷ್ಟೇ, ಇದರಲ್ಲಿ ಏನಪ್ಪ ಒಂದು ಗುಣ ಹೆಚ್ಚಂದ್ರೆ ಹೆಚ್ಚು ಸಸಾರಜನಕ ಇರತಕ್ಕಂತ ಒಂದು ತಳಿ. ಇದರಲ್ಲಿ MFC 9-1 ಅನ್ನೋದು ಇದನ್ನ ನಮ್ಗೆ 40-45 ದಿನಕ್ಕೆ ನಮ್ಗೆ ಕಟಾವಿಗೆ ಬರುತ್ತೆ. ಸೊ ಅವುಗಳನ್ನು ಸಹ ನಾವು ಬೆಳ್ಕೋಬಹುದು. ಸುಮಾರು 15 ಕೆಜಿ ಬೀಜ ಬೇಕಾಗುತ್ತೆ ಒಂದು ಎಕರೆ ಬಿತ್ತನೆಯನ್ನ ಮಾಡೋದಕ್ಕೆ. ಸುಮಾರು ನಮ್ಗೆ 14-15 ಟನ್ ಅಷ್ಟು ನಮ್ಗೆ ಮೇವಿನ ಇಳುವರಿ ಬರುತ್ತೆ. ಯಾಕೆ ನಾವು ಬರೇ ನೇಪಿಯರ್ ಹುಲ್ಲು ಅಥವಾ ಜೋಳಕ್ಕೆ ಬದಲು ಇವುಗಳನ್ನ ಒಂದು ಮೇವು, ಉದಾಹರಣೆಗೆ ನಾವು ದನಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಮೂರು ಮೇವನ್ನ ಕೊಡೋ ಕಟ್ಟ ಹಾಕುವಂತ ಸಂದರ್ಭದಲ್ಲಿ ಒಂದು ಮೇವು ಏಕದಳದ್ದು, ಇನ್ನೊಂದು ದ್ವಿದಳ ಧಾನ್ಯದ್ದು. ಅದರಲ್ಲೂ ದ್ವಿದಳ ಧಾನ್ಯದಲ್ಲಿ ನಾವು ಹಸಿರು ಮೇವು ಯಾವುದು ಅಲಸಂದೆಯನ್ನ ನಾವು ಕೊಟ್ಟಿದ್ದೆ ಆದ್ರೆ ಹಾಲಿನ ಇಳುವರಿ ನಮ್ಗೆ ಹೆಚ್ಚು ಆಗುತ್ತೆ ಸರ್. ಸಾರಜನಕ ಅಂಶ ಜಾಸ್ತಿ ಇರುತ್ತೆ. ಇನ್ನು ಇದರಲ್ಲಿ ಇನ್ನೊಂದು ಏನಂತಂದ್ರೆ ಈ ಒಂದು MFC 9-1 ಅಂತದ್ದು ಈ ಅಲಸಂದಿನಲ್ಲಿ ಬರ್ತಕ್ಕಂತ ಮೊಸಾಯಿಕ್ ವೈರಸ್ ಅದನ್ನು ತಡಿತಕ್ಕಂತ ಶಕ್ತಿ ಇದೆ. ಹೆಚ್ಚಿನ ಮೇವಿನ ಇಳುವರಿನೂ ಸಹ ನಮ್ಗೆ ಬರುತ್ತೆ ಸರ್. ಅಂದ್ರೆ ಇದು ಯಾವ ಹಂತದಲ್ಲಿ ಕಟಾವ್ ಮಾಡ್ಕೋಬೇಕು ನಾವು? ಇದನ್ನ 40-45 ದಿನಕ್ಕೆ ಅಂದ್ರೆ ಹೂವು ಬಿಡುವಂತದ್ದು 10% ಹೂವು ಬಿಟ್ಟಂತ ಸಂದರ್ಭದಲ್ಲಿ ಕಟಾವ್ ಮಾಡ್ಕೊಂಡ್ರೆ ನಿಮ್ಗೆ ಮೇವಿಗಾಗಿ ಬಳಸ್ಕೋಬಹುದು ಸರ್. ಇದು ಮೇವಿನ ಅಲಸಂದೆ. ಹೌದು. ಮತ್ತೆ ಬೇರೆ ಬೇರೆ ಒಂದು ದ್ವಿದಳ ಧಾನ್ಯದ ಮೇವುಗಳು ಕೂಡ ಇದಾವೆ. ಹೌದು. ಈಗ ಕುದುರೆ ಮಸಾಲೆ ಅಂತೀವಿ, ಕುದುರೆ ಮಸಾಲೆ ಇದೆ, ಅದೇ ತರ ಹುರುಳಿಯನ್ನ ನಾವು ಬೆಳಿತೀವಿ. ಕುದುರೆ ಮಸಾಲೆನೂ ನಮ್ಗೆ ಹೆಚ್ಚು ಬಳಸಿಕೆ ಆಗುತ್ತೆ. ಇವುಗಳನ್ನ ಏನಂತಂದ್ರೆ ಹೆಚ್ಚು ಕುದುರೆಗೆ ಬಳಸುವಂತದ್ರಲ್ಲಿ ನಾವು ಬೆಳಿತೀವಿ. ಇದನ್ನ ಮೇಂಟೈನ್ ಮಾಡ್ಬೇಕು ಚೆನ್ನಾಗಿ ನಾವು ಬಳಸಿದ್ದೆ ಆದ್ರೆ. ಸೊ ಈ ಕುದುರೆ ಮಸಾಲೆನೂ ಸುಮಾರು 4 ಕೆಜಿ ಅಷ್ಟು ಬೀಜವನ್ನು ನಾವು ಬಳಸ್ಕೊಂಡಿದ್ದೆ ಆದ್ರೆ, ಸೊ ಇದರಲ್ಲೂ ಬಳಸ್ಕೋಬಹುದು. ಇದರಲ್ಲಿ 35-40 ಟನ್ ಸುಮಾರು 9-10 ಕಟಾವನ್ನ ನಾವು ವಾರ್ಷಿಕವಾಗಿ ಈ ಒಂದು ಕುದುರೆ ಮಸಾಲೆಯನ್ನ ಬೆಳೆಸ್ಕೋಬಹುದು. ಇವೆಲ್ಲ ಬೆಳೆಗಳು ಒಂದಾದ ನಂತರ ಇನ್ನೊಂದು ನಾವು ಪರ್ಯಾಯವಾಗಿ ನಾವು ಕೊಡ್ತಾ ಹೋದ್ರೆ ದನಗಳಿಗೆ ಹೆಚ್ಚು ಅನುಕೂಲ. ಸ್ಟೈಲೋಜಾಂಥಸ್ ಅಂತಲೂ ಇದೆ, ಅದು ಅಷ್ಟೇ ಸ್ಟೈಲೋ ಅನ್ನಂತ ನಾವು ಹೇಳ್ತೀವಿ. ಅದನ್ನು ಸಹ ನಮ್ಗೆ ಹೆಚ್ಚು ಉಪಯೋಗ ಬರುವಂತದ್ದು. ಇದರಲ್ಲಿ ಸುಮಾರು 2-3 ಕೆಜಿ ಬೀಜವನ್ನ ಒಂದು ಎಕರೆಗೆ ನಮ್ಗೆ ಬಿತ್ತನೆ ಬೇಕಾಗುತ್ತೆ. ಅವುಗಳನ್ನ ಬೆಳೆಸೋದ್ರಿಂದ ನಾವು ಇದರಲ್ಲಿ 4-5 ಕಟಾವ್ ಬರುತ್ತೆ ಸರ್, ಅವುಗಳನ್ನ ನಾವು ಮಾಡಿಸ್ಬೋದು ಸರ್. ಇನ್ನ ಮುಖ್ಯವಾಗಿ ನಾವು ಈ ಅಗಸೆ ಅಂತ ಕೇಳ್ತಾ ಇರ್ತೀವಿ. ಹೌದು. ಚೊಗಚೆ ಅಂತೀವಿ, ಸಡೆ ಅಂತೀವಿ. ಹೌದು. ಇದನ್ನ ನಮ್ಮ ಕೆಲವೊಂದು ಈ ಬೆಳೆಗಳಿಗೆ ಆಧಾರ ಮರವಾಗೂ ಕೂಡ ಖಂಡಿತ ಬೆಳೀತಾರೆ. ಸೊ ಇದ್ರ ಜೊತೆಗೆ ಸೊಪ್ಪನ್ನು ಕೂಡ ಬಳಸ್ಕೋಬಹುದು. ಖಂಡಿತ, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಅಗಸೆಯನ್ನ ನಾವು ಹೆಚ್ಚಿಗೆ ಬೆಳೆಯೋದು ಅಡಕೆ ತೋಟದಲ್ಲಿ. ಸೊ ನೆರಳಿಗೋಸ್ಕರ, ನೆರಳಿಗೋಸ್ಕರ ಮತ್ತೆ ಆಧಾರಕವಾಗಿ ಕೊಡ್ತಾರೆ ಬಳ್ಳಿಗಳು, ವಿಳ್ಯದೆಲೆ ಅಪ್ಸಕ್ಕೆ. ಹೌದು, ಅದಕ್ಕೆ ಅಪ್ಸಕ್ಕೆ ಬಳಸ್ತೀವಿ. ಮತ್ತು ಇದು ಹೆಚ್ಚು ನಮಗೆ ಕುರಿ ಮತ್ತು ಮೇಕೆಗಳಿಗೆ, ದನಗಳಿಗೂ ಹೆಚ್ಚು ಉಪಯೋಗ ಆಗ್ತಕ್ಕಂಥ ಒಂದು ಮೇವಿನ ಬೆಳೆ. ಸೊ ಇದನ್ನು ಹಾಕೋದ್ರಿಂದ ಸಹ ನಮ್ಗೆ ಆಳಿನ ಇಳುವರಿ ಹೆಚ್ಚಾಗುತ್ತೆ. ಸೊ ಇದನ್ನು ಎರಡು ಹಂತದಲ್ಲಿ ನಾವು ಬೆಳಿಬಹುದು ಸರ್. ಒಂದು ಬೀಜವನ್ನು ನೇರವಾಗಿ ಬಿತ್ತನೆ ಮಾಡಿಕೊಂಡು ನಾವು ಬೆಳೀತಕ್ಕಂಥ ಒಂದು ಪದ್ಧತಿ ಇದೆ. ಇನ್ನೊಂದು ಸಸಿಗಳನ್ನು ಮಾಡಿ, ಅಗಸೆ ಸಸಿಗಳನ್ನು ಮಾಡಿ ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂತಂದ್ರೆ, ನಾವು ಬೀಜದಿಂದ ಬಳಸೋದ್ರಿಂದ ಬೀಜ ವೇಸ್ಟ್ ಆಗುತ್ತೆ. ಸೊ ಉದಾಹರಣೆಗೆ ಇವಾಗ ಏನಾಗ್ತಿದೆ ಅಂದ್ರೆ, 1 ಕೆಜಿ ಇದು ಅಗಸೆ ಬೀಜ ಸುಮಾರು 950 ರಿಂದ 1,000 ರೂಪಾಯಿ ಕೆಜಿ ಇದೆ. ಬೀಜ ಸಿಗಂತದೇ ಕೊರತೆ. ಹಾಗಾಗಿ ಅವನ್ ತಂದು ನಾವು ಹಾಕಿದಾಗ 50% ನಮ್ ಬೀಜ ಸರಿಯಾಗಿ ಮೊಳಕೆನೆ ಬರಲ್ಲ. ಸೊ ಹಂಗಾಗಿ ನಾವೇನು ಮೊದಕ ಅವನ್ನ ಪಾಕೆಟ್ಗೆ ಹಾಕ್ಬಿಟ್ಟು 1.5 ತಿಂಗಳಿಂದ 3 ತಿಂಗಳಿಗೆ ಅದನ್ನ ಸಸಿಗಳನ್ನ ಮಾಡ್ಕೊಂಡು ನಾವು ನಿಮ್ಗೆ ಇದ್ರ ಏನಾಗುತ್ತೆ ಅಂದ್ರೆ, ಇದನ್ನ ನೇರವಾಗಿ ಒಂದೇ ಬೆಳೆಯಾಗೂ ಬೆಳಿಬಹುದು. ಬದುಗಳಲ್ಲಿ ಅಥವಾ ನಿಮ್ಮಲ್ಲಿ ಏನಾದ್ರೂ ವೇಸ್ಟ್ ಲ್ಯಾಂಡ್ಗಳಿದ್ರೆ ಆ ಭಾಗಗಳಲ್ಲೂ ಸಹ ನಾವು ಹಾಕೋಣೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದರಿಂದ ಸಹ ನಮ್ಗೆ ಇಳುವರಿಯನ್ನ ತಗೋಬಹುದು. ಸೊ ಇದೇನಂತಂದ್ರೆ, ನಿಮ್ಗೆ ಯಾವಾಗ ಬೇಕೋ ಕಟ್ ಮಾಡ್ಕೊಂಡು ಸೊ ಬಳಸ್ಕೊಳಕ್ಕೆ ಹೆಚ್ಚು ಅಂದ್ರೆ ಸೊಪ್ಪನ್ನು ಮಾತ್ರ ನಾವು ಕಟ್ಟಿಸ್ಕೊಂಡು ಉಳಿದಿದ್ದು ಮತ್ತೆ ಚಿಗರಕ್ ಬಿಡ್ಬೋದು. ಚಿಗರಕ್ ಬಿಡುತ್ತೆ ಇದರಲ್ಲೂ ಅಷ್ಟೇ. ನೀವು ಕಟ್ ಮಾಡ್ತಿದ್ದೀರಾ ಅಂತಾನೆ ವರ್ಷಕ್ಕೊಂದು 4 ಕಟಾವ ಅಂತೂ ಖಂಡಿತ ತಗೋಬಹುದು. 4-5 ಕಟಾವನ್ನು ತಗೋಬಹುದು ಸರ್. ಮತ್ತೆ ಮೇವಿನ ಸಜ್ಜೆ ಓಟ್ಸು ಇವು ಕೂಡ ಇದಾವೆ. ಓಟ್ಸ್ ಇದೆ, ಮತ್ತೆ ಸಜ್ಜೆ ಇದೆ. ಸೊ ಅದೇ ತರ ನಮ್ಗೆ ಹೆಡ್ಜ್ ಲೂಸನ್ ಅಂತ ಬರುತ್ತೆ, ಅದಿದೆ. ಅಂಜನ್ ಹುಲ್ ಇದೆ. ಸೊ ಎಲ್ಲ ವಿವಿಧ ಮೇವಿನ ಬೆಳೆಗಳಿದೆ ಸರ್. ಮತ್ತೆ ಅದ್ರ ಜೊತೆಗೆ ನಾವು ಡ್ರೈ ಫಾಡರ್ಗಳು, ಒಣಮೇವುಗಳು. ಸೊ ಉದಾಹರಣೆಗೆ ನಮ್ಮ ಭತ್ತ ಇರ್ಬೋದು, ರಾಗಿ ಹುಲ್ ಇರ್ಬೋದು. ಸೊ ಅವುಗಳನ್ನು ನಾವು ಕಡಲೆ ಬಳ್ಳಿ ಕಡಲೆ ಶೇಂಗಾ ಇದ್ರಲ್ಲಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಹೆಚ್ಚಿಗೆ ಬಳಸ್ತಕ್ಕಂತ ಅದಿದೆ. ಅದ್ ಬಿಟ್ರೆ ನಮ್ಗೆ ಹುರುಳಿ ಒಟ್ಟು, ಅಲಸಂದೆ ಒಟ್ಟು, ಎಲ್ಲಾ ದ್ವಿದಳ ಧಾನ್ಯಗಳನ್ನ ನಾವು ಒಟ್ಟಗಳಾಗಿ ನಾವು ಬಳಸ್ತೀವಿ. ಉದಾಹರಣೆಗೆ ನಾವು ರಾಗಿ ಹುಲ್ಲನ್ನು ನೋಡಿದಾಗ 1 ಎಕರೆ, ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆನಲ್ಲಿ MR ರಾಗಿ MR 1 ಇರ್ಬೋದು, MR 6 ಹೆಚ್ಚು ಕಾಳಗಿನ್ನ ಮೇವುಗೋಸ್ಕರನೇ ಬೆಳೀತಕ್ಕಂಥ ಸುಮಾರು 3.5-4 ಟನ್ ಇಳುವರಿನ ನೀರಾವರಿನಲ್ಲಿ ಸಿಗುತ್ತೆ. ಖುಷ್ಕಿ ಪ್ರದೇಶದಲ್ಲಿ 2-3 ಇದನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಬಣವೆ. ಸೊ ನೀವು ತಾವೆಲ್ಲ ಕೇಳಿರ್ಬೋದು, ಬಣವೆಯನ್ನು ಹಾಕಿರ್ತಾರೆ. ಇದು ಇನ್ನ ಯೂಶಲಿ ಬೇಸಿಗೆನಲ್ಲಿ ಸಂಗ್ರಹ ಮಾಡಿಕೊಂಡು ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದ ಸಂದರ್ಭದಲ್ಲಿ ದನಗಳಿಗೆ ಬಳಸ್ತಕ್ಕಂಥದ್ದು. ಸೊ ನಾವು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಿರಂತರವಾಗಿ ಹಸಿಮೇವಿದ್ರೆ ಹಸಿಮೇವೆ ಹಾಕಂತದ್ದು, ಒಣಮೇವಿದ್ರೆ ಒಣಮೇವೆ ಹಾಕೊಂಡ್ಬರ್ತಾರೆ. ನಮ್ಮ ತಜ್ಞರು ಹೇಳೋದು, ಡಾಕ್ಟರ್ಗಳು, ಅದರಲ್ಲೂ ವೆಟರ್ನರಿ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ, ಒಂದು ದಿನಕ್ಕೆ 1 ಸಾರಿ ಆದ್ರೂ ಒಣಮೇವು ಕೊಡ್ಲೇಬೇಕು ಮಿಲ್ಕ್ ಹಾಕುವಂತ ದನಗಳಿಗೆ. ಸೊ ಹೆಚ್ಚು ನಮ್ಗೆ ಅನುಕೂಲ ಆಗುತ್ತೆ. 1 ಸಾರಿ ಒಣಮೇವು, 1 ಸಾರಿ ಹಸಿಮೇವು. ಹಾಲಿನಲ್ಲಿ ಡಿಗ್ರಿ ಕೂಡ ಬರೋದಕ್ಕೂ ಅನುಕೂಲ. ಹೌದು, ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಸರ್, ನಾವು 3 ಮೇವನ್ನು ಹಾಕುವಾಗ 1 ಮೇವು ಒಣಮೇವು, 1 ಮೇವು ಏಕದಳದ ಮೇವು, ಇನ್ನೊಂದು ದ್ವಿದಳ ಧಾನ್ಯದ ಮೇವು. ಉದಾಹರಣೆ ನೀವು ನೇಪಿಯರ್ ಹುಲ್ ಹಾಕಿದಿರಿ ಅಂದ್ರೆ ಮತ್ತೊಂದು ಅಲಸಂದೆ, ಮೇವಿನ ಅಲಸಂದೆ ಹಾಕೋಬೇಕು. ಇನ್ನೊಂದ್ಸರಿ ಹಾಕಿದಾಗ ಇಲ್ಲ ಅಗಸೆಯನ್ನ ಹಾಕಬೇಕು. ಸೊ ಆತರ ನಾವು ಪರ್ಯಾಯವಾಗಿ ಕೊಡ್ತಾ ಹೋದ್ರೆ ಹಾಲಿನಲ್ಲೂ ಸಹ ಇಳುವರಿ ಹೆಚ್ಚಾಗುತ್ತೆ ಮತ್ತು ಅನುಕೂಲನೂ ಸಹ ಆಗುತ್ತೆ ಸರ್. ಈಗ ಶ್ರೀನಿವಾಸ್ ಸರ್, ತಾವು ಈ ತುಮಕೂರು ಜಿಲ್ಲೆಯ ಕುಡುಗಲ್ನಲ್ಲಿರುವಂತ ಈ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಕ್ಷೇತ್ರ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್. ಇಲ್ಲಿ ನಮ್ಮ ರೈತರಿಗೆ ಈ ಮೇವಿನ ಬೆಳೆಗಳಿಗೆ ಸಂಬಂಧಪಟ್ಟಾಗಿ ಏನೇನು ಸೌಲಭ್ಯಗಳು ಸಿಗ್ತವೆ ಅಂತ? ಸರ್, ಖಂಡಿತ. ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ಲಿರುವ ಮೂಲತಃ ಇದು ಮೇವು ಸಂಶೋಧನಾ ಕೇಂದ್ರವಾಗಿ ಪ್ರಾರಂಭವಾಗಿದೆ ಸರ್. ಸೊ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಇಲ್ಲಿ ನಾವು ಸುಮಾರು 25 ನಾನೇನು ಇವಾಗ ತಿಳಿಸ್ಕೊಟ್ಟೆ ಅದರಲ್ಲಿ ಬೇರೆ ಬೇರೆ ತಳಿಗಳ ವೆರೈಟಿಗಳನ್ನ ನಾವು ಅಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ವಿ. ಮತ್ತೆ ಇದರ ಬೇರಿನ ತುಂಡುಗಳು ಮತ್ತೆ ಬೀಜಗಳನ್ನ ರೈತರಿಗೆ ಕೊಡ್ತಾ ಇದೀವಿ ಸರ್. ಸೊ ಉದಾಹರಣೆಗೆ ನಮ್ಮಲ್ಲಿ ಇವಾಗ BNH 10 ಅನ್ನೋಂಥದ್ದಿದೆ, CO3 ಅನ್ನೋಂಥದ್ದಿದೆ, CO4 ಅನ್ನೋಂಥದ್ದಿದೆ, CO4, CO5, BH18 ಅಂತ, ಇವೆಲ್ಲ ನೇಪಿಯರ್ ತಳಿಗಳು, ನೇಪಿಯರ್ ಹುಲ್ಲಿನೆಲ್ಲ ತಳಿಗಳು. BH9 ಅಂತ ಇದೆ, ಸುಗುಣ ಅಂತ ಇದೆ. ಸೊ ಅವುಗಳನ್ನ ನಾವು ಬೇರಿನ ತುಂಡುಗಳನ್ನ ತಕ್ಕೊಡ್ತೀವಿ ಸರ್. ಪ್ರತಿ ಬೇರಿನ ತುಂಡಿಗೆ 2 ರೂಪಾಯಿ ಹಂಗೆ ನಾವು ಕೊಡ್ತಾ ಇದೀವಿ. ಆಸಕ್ತಿ ಇರೋಂತ ರೈತರಲ್ಲಿಗೆ ಬಂದ್ರೆ ಅವುಗಳನ್ನ ತಕ್ಕೊಡ್ತೀವಿ. ಅದೇ ತರ ರೋಡ್ಸ್ ಗ್ರಾಸ್ ಸಿಗುತ್ತೆ ನಮ್ಮಲ್ಲಿ ಸಹ, ಅಂಜನ್ ಗ್ರಾಸ್ ಸಿಗುತ್ತೆ, ಪ್ಯಾರಾ ಗ್ರಾಸ್ ಅಂತ ಇದೆ. ಸೊ ಮತ್ತೆ ಹೆಮಿಲ್ ಅಂತ ಇದರಲ್ಲೇನೆ ಬರ್ತವೆ, ರಿವರ್ಸ್ ಡೇಲ್ ಅನ್ನೋಂಥದ್ದು, ಮ್ಯಾಕುನಿ ಅನ್ನೋಂಥದ್ದು, ಇವೆಲ್ಲ ವಿವಿಧ ತಳಿಗಳು, ಅವೆಲ್ಲ ಅವುಗಳು ಸಿಗುತ್ತೆ. ಸೊ ನಮ್ಮಲ್ಲಿ ಬಂದಾಗ ರೈತರಿಗೆ ಅದು ನೋಡ್ಬಿಟ್ಟು ಅವ್ರಿಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದು ಸಿಗುತ್ತೆ. ಮತ್ತೆ ನಾನು ಅವಾಗಲೇ ಹೇಳಿದ ಮಲ್ಟಿಕಟ್ ಸೋರ್ಗಮ್ ಅಂತ, ಸೊ ಬಹುವಾರ್ಷಿಕ ಮೇವಿನ ಜೋಳ, COFS 29-31 ಎರಡರ ಬೀಜನೂ ಸಹ ನಮ್ಮಲ್ಲಿ ಲಭ್ಯವಿದೆ. 1 ಕೆಜಿ 450 ರೂಪಾಯಿ ಹಂಗೆ ನಾವು ಮಾರಾಟ ಮಾಡ್ತೀವಿ. ಮತ್ತೆ ಈ ಭಾಗದ ರೈತರಿಗೆ ಅಗಸೆಯನ್ನ ಸಸಿಗಳನ್ನ ಮಾಡ್ತಿದ್ದೀವಿ ಸರ್, ಸಸಿಗಳನ್ನ ಕೊಡ್ತೀರಾ? ನರ್ಸರಿನಲ್ಲಿ ಸಸಿಗಳನ್ನ ಮಾಡ್ಕೊಡ್ತಾ ಇದೀವಿ. ಸೊ 10 ರೂಪಾಯಿಗೆ 1 ಸಸಿ ಅಂತ ನಾವು ಕೊಡ್ತಾ ಇದ್ದೇವೆ. ಸೊ ಅದರ ಅವಶ್ಯಕತೆ ಬಿದ್ರೆ ಈ ಒಂದು ಇವುಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ ಸರ್, ಯಾರ್ಯಾರು ರೈತರಿಗೆ ಬಂದಂತರಿಗೆ. ಇದು ಅಲ್ಲದಲ್ಲಿ ನಮ್ಮಲ್ಲೂ ಸಹ ಅಡಿಕೆ ಸಸಿಗಳನ್ನು ಸಹ ಸಿಗ್ತವೆ, ಅವುಗಳನ್ನು ಸಹ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸರ್. ಅಂದರೆ ರೈತ ಬಾಂಧವರಿಗೆ ಈ ಮೇವಿನ ವಿವಿಧ ಬೆಳೆಗಳ ಒಂದು ಪರಿಚಯ ಆಗುತ್ತೆ ನಿಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದರೆ? ಖಂಡಿತ ಬಂದರೆ ಅಲ್ಲಿ ಮೇವಿನ ಬೆಳೆ ಪ್ರಾತ್ಯಕ್ಷಿಕೇನೆ ಇದೆ, ಸೊ ಅವ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀವಿ, ಸೊ ಮತ್ತೆ ಅವುಗಳನ್ನು ಬೀಜದ ತುಂಡುಗಳನ್ನು ಸಹ ನಾವು ತಕ್ಕೊಡುವಂಥದ್ದು ವ್ಯವಸ್ಥೆ ಇದೆ ಸರ್. ಸೊ ರೈತ ಬಾಂಧವರು ದಯವಿಟ್ಟು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕೊನೆಗಳಿಗೆ ಭೇಟಿ ನೀಡಿ ಅಲ್ಲಿ ಲಭ್ಯವಿರತಕ್ಕಂಥ ವಿವಿಧ ಮೇವಿನ ಬೆಳೆಗಳೇನಿದೆ ತಳಿಗಳನ್ನು ತಮ್ಮ ತೋಟಗಳಲ್ಲಿ ಅಲ್ಲ ಹೊಲಗಳಲ್ಲಿ ಬೆಳೆಸ್ಕೊಂಡು ಈ ಭಾಗದಲ್ಲಿ ರೈತರ ಅಂದರೆ ಹಾಲಿನ ಇಳುವರಿಯನ್ನು ಸಹ ನಾವು ಹೆಚ್ಚಿಸಬೇಕು ಮತ್ತು ಅವುಗಳನ್ನು ಪ್ರಚಲಿತವನ್ನು ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ ಸರ್. ರೈತ ಬಾಂಧವರೇ, ತಮಗೆ ಈ ಮೇವಿನ ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಆರ್ ಶ್ರೀನಿವಾಸ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259345526. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259345526. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಅವರು, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಮೇವಿನ ಬೆಳೆಗಳ